ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ ರೈತ ಎಂದು ಸ್ವಾರ್ಥಿ ಅಲ್ಲ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೊಡಗಿನ ನಾಗರಿಕರ ಆರೋಗ್ಯಕ್ಕೆ ಆಹಾರ ಕ್ರಮಗಳು, ಈ ಕುರಿತು ಆಹಾರ ತಜ್ಞರಾಗಿರುವ ಆರ್ ರಾಜಶೇಖರ್ ಅವರೊಡನೆ ಸಂವಾದವನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪಿನ ವಿವರ: ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಹಂಗೆ ಅನುದಾನ ರಹಿತ ಪ್ರಾಥಮಿಕ ಹೈಸ್ಕೂಲ್ಗಳಲ್ಲಿ 1ರಿಂದ 5ನೇ ಕ್ಲಾಸ್ನ ಶುರು ಮಾಡಿಕೆ ತಗೊಂಡ ಕ್ರಮಗಳ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾಹಿತಿ ತಗೊಂಡು ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಳಿ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮಾತಾಡಿ, ಇದೇ ತಾರೀಕು 25ರಿಂದ ಸೋಮವಾರದಿಂದ 1ರಿಂದ 5ನೇ ಕ್ಲಾಸ್ಗೆ ಶುರುವಾದೆ. 25ರಿಂದ 30ಕ್ಕೆ ಮುಟ ಅರ್ಧ ದಿನ ಮಧ್ಯಾಹ್ನ ಮುಟ ಕ್ಲಾಸ್ ನಡೆದಿದೆ. ಹಂಗೆ ನವೆಂಬರ್ 2ರಿಂದ ಸಾಯಂಕಾಲ ಮುಟ ಕ್ಲಾಸ್ ನಡೆಸಿಕೆ ಸರ್ಕಾರದ ಸೂಚನೆಗೆ ಕ್ರಮ ತಗೊಳಕು. ಭೌತಿಕ ಹಾಜರಾತಿ ಕಡ್ಡಾಯ ಇಲ್ಲೇ, ಆದರೆ ಮಕ್ಕಳ ಹೆತ್ತವರ ಒಪ್ಪಿಗೆ ಪತ್ರ ಕಡ್ಡಾಯ ಔಟ್. ಸ್ಕೂಲಿಗೆ ಬರುವ ಶಿಕ್ಷಕರು ಸಿಬ್ಬಂದಿ ಹಂಗೆ ಮಕ್ಕ ಮಾಸ್ಕ್ನ ಕಡ್ಡಾಯಾಗಿ ಹಾಕೋಕು. ಶಿಕ್ಷಕರು ಕಡ್ಡಾಯಾಗಿ 2 ಹಂತದ ಕೊರೋನಾ ಲಸಿಕೆನ ಹಾಕಿಸಿಕೊಂಡಿರೋಕು. ಹಂಗೆ ಸರ್ಕಾರದ ಸೂಚನೆಯನ್ನು ಸರಿಯಾಗಿ ಪಾಲನೆ ಮಾಡಿಕೊಂಡು ಕ್ಲಾಸ್ ನಡೆಸಿಗೆ ಕ್ರಮ ತಗೊಳಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಳು. ಇದೇ ಹೊತ್ತಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರೀಕ್ಷಕ ಮಂಜುನಾಥವು ಮಾತಾಡಿ, ಸರ್ಕಾರಿ ಮತ್ತೆ ಅನುದಾನಿತ ಪ್ರಾಥಮಿಕ ಹೈಸ್ಕೂಲ್ನ 1ರಿಂದ 5ನೇ ಕ್ಲಾಸ್ ಮುಟ ಇರೋ ಮಕ್ಕಳಿಗೆ ಬಿಸಿ ಊಟನ ಕೊಟ್ಟವೆ. ಸರ್ಕಾರದ ಸೂಚನೆಗೆ ಕೊರೋನಾ ಮಾರ್ಗಸೂಚಿನ ಪಾಲನೆ ಮಾಡಿಕೊಂಡು ಕ್ಲಾಸ್ನ ಶುರು ಮಾಡಿಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಸರಿಗೆ ಮಾಡಿಕೊಂಡಿರೋ ಮಾಹಿತಿ ಕೊಟ್ಟು ಸಭೆಯಲ್ಲಿ ಸಂಬಂಧಪಟ್ಟ ಮುಖ್ಯಪಟ್ಟ ಅಧಿಕಾರಿಗ ಹಾಜರಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಕೊಡಗುಗೌಡ ಸಮಾಜ, ಕೊಡಗುಗೌಡ ವೇದಿಕೆ, ಮಹಿಳಾ ಘಟಕ, ಕೊಡಗುಗೌಡ ಸಮಾಜ ಬೆಂಗಳೂರು, ಈ ಎಲ್ಲವರ ಕೂಡು ಕೂಟಲಿ ಕೊಡಗುಗೌಡ ಸಮಾಜ ಸಭಾಬಾಡೆ ಬೆಂಗಳೂರಲ್ಲಿ ಇಂದು ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಜಂಬರ ನಡೆತ. ಶಿಬಿರನ ಸಮಾಜದ ಅಧ್ಯಕ್ಷ ಕೆಕಡ ಎ ನಾಣಯ್ಯ ಉದ್ಘಾಟನೆ ಮಾಡಿದ್ರು. ಜಂಬರಲ್ಲಿ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೆ, ನಿವೃತ್ತ ವಿಜ್ಞಾನಿ ಗುಡ್ಡೆಮನೆ ಚಿನ್ನಯ್ಯ, ಅಕಾಡೆಮಿನ ಗೌರವ ಪ್ರಶಸ್ತಿ ಪುರಸ್ಕೃತ ಅಮ್ಮಾಜಿರ ಪೊನ್ನಪ್ಪ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ನಾಳೆ ಸಾಯಂಕಾಲ 4:30 ಶಿಬಿರದ ಆಕೇರಿ ಜಂಬರ ನಡೆದಿದೆ. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಗಂಟೆಗೆ ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ ಮಡಿಕೇರಿ ತಾಲೂಕಲ್ಲಿ 1, ವಿರಾಜಪೇಟೆ ತಾಲೂಕಲ್ಲಿ 1 ಸೇರಿದಂಗೆ 2 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಸೋಮವಾರಪೇಟೆ ತಾಲೂಕಲ್ಲಿ ಇಂದು ಯಾವುದೇ ಪ್ರಕರಣ ಪತ್ತೆಯಾತ್ಲೆ. 24 ಗಂಟೆಯಲ್ಲಿ 5 ಜನ ಗುಣಗಳು, 1 ಸಾವಿನ ಪ್ರಕರಣ ವರದಿಯಾವುಟು, 91 ಸಕ್ರಿಯ ಪ್ರಕರಣಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.06 ಆವುಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಸಿಕೆ ಏರ್ಪಾಡಾಗಿದ್ದ ಗೌಡ ಕುಟುಂಬಗಳ ನಡುವಿನ ಕ್ರಿಕೆಟ್ ಆಟನ ಕೊರೋನಾ ನ್ಯಾಯಾನಂದ ಮುಂದಕ್ಕೆ ಹಾಕಿದ್ದು. ಆದರೆ ಇದೀಗ ಈ ಕ್ರಿಕೆಟ್ ಆಟ ಬರುವ ತಿಂಗಳ ನವೆಂಬರ್ ತಾರೀಕು 4 12 ಮುಟ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಏರ್ಪಾಡಾಟು. ಆಟದ ವೇಳಾಪಟ್ಟಿ ಹಂಗೆ ಹೊತ್ತುನ ಸಹ ಸರಿಯಾಗಿ ಗೊತ್ತು ಮಾಡಿರುತ್ತಾ ಆಯೋಜಕರು ಮಾಹಿತಿ ಕೊಟ್ಟಳು. ಜಿಲ್ಲಾಧಿಕಾರಿ ಅವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 30 ಬೆಳಿಗ್ಗೆ 10 ಭಾಗಮಂಡಲ ಗೌಡ ಸಮಾಜದಲ್ಲಿ ನಡೆದಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಸರ್ಕಾರದ ಸೂಚನೆಯಂಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇದೇ ತಿಂಗಳ ತಾರೀಕು 29 ಬೆಳಿಗ್ಗೆ 10 ಅಕಾಡೆಮಿನ ಕಚೇರಿನ ಸಭಾಬಾಡಲಿ ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಾಡಾಟು. ಕುಸಿರುವ ಮಕ್ಕ ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸವು ಇದೇ ತಿಂಗಳ ತಾರೀಕು 28 ಅಕಾಡೆಮಿನ ಕಚೇರಿಗೆ ಹೆಸರು ಕೊಡಕುತ್ತ ರಿಜಿಸ್ಟ್ರಾರ್ ಗಿರೀಶ್ ಅವರು ತಿಳಿಸಿದಳು. ಮತದಾರರ ಪಟ್ಟಿ ಮತ್ತೆ ಚುನಾವಣೆಯನ್ನು ಕುರಿತು ಮತದಾರರಿಗೆ ಮಾಹಿತಿ ಕೊಡುವ ನಿಟ್ಟಲ್ಲಿ ಭಾರತ ಚುನಾವಣಾ ಆಯೋಗ ಮತದಾರರ ಸಹಾಯವಾಣಿ ಆಪ್ನ ಬಿಡುಗಡೆ ಮಾಡಿತ್ತು. ಎಲ್ಲ ಮತದಾರರು ನಾಗರಿಕರು ತಮ್ಮ ಮೊಬೈಲ್ನಲ್ಲಿ ಮತದಾರರ ಸಹಾಯವಾಣಿ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಮತದಾರರ ಗುರುತಿನ ಚೀಟಿಲಿ ತಪ್ಪುಗಿದ್ದರೆ ಅದನ್ನು ಸರಿ ಮಾಡಿಕೊಳ್ಳುತ್ತ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದಳು. ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರ ನಡೆದಿರುವ ರಾಷ್ಟೀಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಚಾಂಪಿಯನ್ಶಿಪ್ಲಿ ಜೂನಿಯರ್ ವಿಭಾಗದಲ್ಲಿ ಜಿಲ್ಲೆಯ ಗುಡೆ ಚೆಪ್ಪುಡಿರ ಲತೀಶಾ ಮಂದಣ್ಣ 2 ಚಿನ್ನದ ಪದಕ ಪಡ್ಕೊಂಡು ಸಾಧನೆ ಮಾಡಿಟ್ಟು. ಲತೀಶಾ ತಿತಿಮತಿ ನೋಕಿಯಾ ಗ್ರಾಮದ, ಚೆಪ್ಪುಡಿರ ಮಂದಣ್ಣ ಹಂಗೆ ಸ್ವೀಟಾ ದಂಪತಿಗಳ ಮಗಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಚಲನಚಿತ್ರೋತ್ಸವ ಇದೇ ತಾರೀಕು 25 30 ಮುಟ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಬೇರೆ ಬೇರೆ ಕಡೆಗಳಲ್ಲಿ ನಡೆದಿದೆ. ತಾರೀಕು 27 ಸಾಯಂಕಾಲ 4 ಕಾಡ ಬೆಳದಿಂಗಳು ಚಲನಚಿತ್ರ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ಪ್ರದರ್ಶನ ಆದೆ. ಹಂಗೆ ತಾರೀಕು 25, 26, 28 3 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಚಲನಚಿತ್ರಗಳ ಪ್ರದರ್ಶನ ಕಂಡದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bhiti kudi. Palace Toyota. Near Kaveri Hall. CV Shankar Road. Madikeri. Call 7022671919. ಐಮರ ಎಕಲಾಜಿಕಲ್ ಫಾರ್ಮಿಂಗ್ ಟೆಕ್ನಾಲಜೀಸ್ ಮಡಿಕೇರಿ ಇವರ ವತಿಯಿಂದ ಮೊಟ್ಟೆ ಕೋಳಿ ಸಾಕಾಣಿಕೆ ಉದ್ಯಮದ ಬಗ್ಗೆ ಒಂದು ದಿನದ ಮಾಹಿತಿ ಕಾರ್ಯಾಗಾರ ಇದೇ ತಿಂಗಳ 26 ಮಂಗಳವಾರ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪವಿರುವ ಬಾಲಭವನದಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ಮೊಬೈಲ್ 8088065035. ಕಳೆದ 15 ವರ್ಷಗಳಿಂದ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ 6 ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಯ ಪ್ರವೇಶಕ್ಕೆ ಯಶಸ್ವಿ ತರಬೇತಿ ನೀಡುತ್ತಾ ಬಂದಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆಯಲ್ಲಿ ತರಬೇತಿ ಆರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480640657. ಅಮ್ಮತ್ತಿ ಕೊಡವ ಸಮಾಜತ್ರ ಕಾಲ್ತ್ರ ಮಹಾಸಭೆ ನವೆಂಬರ್ 3 ಅಧ್ಯಕ್ಷ ಮೂಕಂಡ ಎ ಬೋಸ್ ದೇವಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ಸಮಾಜತ್ರ ಸಭಾಬಾಡಿಲ್ ನಡಪ ಸದಸ್ಯಂಗೆಲ್ಲ ಮಹಾಸಭೆಗೆ ಬಂತು ಕೂಡಿಯಾಡ್ರು ಅಮ್ಮತ್ತಿ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಂಡಿತು. ಅನ್ನನೆ ಇದೇ ನೇರತ್ಲ ಸಮಾಜತ್ರ ಸದಸ್ಯಗಳ ಮಕ್ಕಕ್ಕೆ ಸ್ಕಾಲರ್ಶಿಪ್ ಕೊಡಬೇಕಾಯ್ತು. 2019-20 ಪಿಂಜ 2020-21 ಸಾಲಲ್ SSLC ಸೆಕೆಂಡ್ PUC ಡಿಗ್ರಿ ಪಾಸ್ ಆನ ಮಕ್ಕ ಮಾಸ್ ಕಾರ್ಡ್ ರ ಜೆರಾಕ್ಸ್ ಪ್ರತಿನ ಇದೇ ತಿಂಗಳ 25 ತಿಂಗಳ ಚರೋಳು ಸಮಾಜಕ್ಕೆ ಅಚ್ಚಿಡುಣಂದು ಕಟ್ಟಂಡಿತು. ಅಲ್ಲಿ ಜಪ್ಪರ ಬಂದ ಮಾಸ್ ಕಾರ್ಡ್ ನ ಮಾನ್ಯ ಮಾಡಲೆಂದು ಈ ಮೂಲಕ ಅರಿಚಿಟ್ಟಿತು. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಕ್ಲಾಕ್ ಟವರ್ ವಿರಾಜಪೇಟೆ. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೆ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಾಕೋಟುಪರಂಬು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮ ಸಭೆ ಇದೇ 25 ಸೋಮವಾರ ಪೂರ್ವಾಹ್ನ 11 ಅಧ್ಯಕ್ಷರಾದ ಶ್ರೀ ಮೇವಡ ಗಿರೀಶ್ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ಕುಂಜಿಲಗೇರಿ ಗ್ರಾಮ ಮಹಿಳಾ ಸಮಾಜ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಗಮಿಸುವಂತೆ ಕಾಕೋಟುಪರಂಬು ಪಂಚಾಯತಿ ಪ್ರಕಟಣೆ ಕೋರಿದೆ. ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್ ನಡೆಯುತ್ತಿದ್ದು, ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ ಹತ್ತಿರ, ವಿರಾಜಪೇಟೆ.